ಋತುಗಳಲ್ಲಿ ಹೀಗೆ. ಈಗ ಭಗವಂತನ ಜ್ಞಾನಾನಂದ ಬಲ ಸ್ವರೂಪವಾಗಿರತಕ್ಕಂಥ ರೂಪಗಳನ್ನೇ ನೇರವಾಗಿ ಉಪಾಸನೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಇದು ಆತ್ಮ ಸಂಹಿತಂ. ಹಿಂದೆ ಹೇಳಿರತಕ್ಕಂಥದ್ದು ಭಗವಂತನ ಪ್ರತೀಕ ಆಗಿದ್ರೆ ಇಲ್ಲಿ ಹೇಳತಕ್ಕಂಥದ್ದು ನೇರ ಭಗವಂತನ ರೂಪ. ಈ 22 ರೂಪಗಳು ಆತ್ಮ ಸಂಹಿತ ಅಂದ್ರೆ ಅದು ಅದಕ್ಕೆ ಸಮಾನ, ಇನ್ನೊಂದು ಸಮಾನವಾದ ಅದಕ್ಕೆ ಸದೃಶವಾದ ಇನ್ನೊಂದು ವಸ್ತು ಇಲ್ಲ. ಆತ್ಮ ಸಂಹಿತ ಅಂದ್ರೆ ತನಗೆ ಮಾತ್ರ ತಾನು ಸಾಟಿಯಾದ ವಸ್ತು, ಅದಕ್ಕೆ ಮಾತ್ರ ಉಪಮಾನ. ಇನ್ನೊಂದು ಅರ್ಥದ ಯಾವುದು ಅಂದ್ರೆ ಅದೊಂದೇ. ಹೇಗೆ ವೃಷಭದೇವನಾಗಿ ಭಗವಂತ ಅವತಾರ ಮಾಡುವಾಗ ಋಷಿಗಳಿಗೆ ಹೇಳಿದ್ನಲ್ಲ, ನನ್ನಂಥ ಮಗ ಬೇಕು ಅಂತ ನೀವು ಹೋಮದಲ್ಲಿ ಮಂತ್ರ ಹೇಳಿದಿರಿ, ನನ್ನಂಥ ಮಗ ಬೇಕಾಗಿದ್ರೆ ನಾನೇ ಹುಟ್ಟಬೇಕಾಗತ್ತೆ, ಅದಕ್ಕೋಸ್ಕರ ನಾನೇ ಬರ್ತೇನೆ ಅಂತ ಭಗವಂತ ಹೇಳಿದ ಅನ್ನುವ ಮಾತು ಏನು ಭಾಗವತದಲ್ಲಿ ಬಂದಿತ್ತು. ಹಾಗೆ ಇದು ಭಗವಂತನ 22 ರೂಪಗಳ ಉಪಾಸನೆ. ಆ ರೂಪಗಳು ಒಂದಕ್ಕೆ ಒಂದು ಸಮಾನ, ಅದಕ್ಕೆ ಇನ್ನೊಂದು ಸಮಾನವಾದದ್ದು ಇಲ್ಲ, ಇನ್ನೊಂದು ಸದೃಶ ಇಲ್ಲದ, ತನಗೆ ಮಾತ್ರ ತಾನು ಸಮಾನವಾದ, ಎಲ್ಲಕ್ಕೂ ಸಮಾನವಾದ, ಅದೇ ಸಾಮ. ಅದರಲ್ಲಿ ಮಾತ್ರ ಏನೇನು ಲವಲೇಶ ಅಂತರವೂ ಇಲ್ಲ ರೂಪಗಳಲ್ಲಿ. ಅಂಥ ಭಗವಂತನ ಉಪಾಸನೆ, ಆ ಭಗವಂತನನ್ನ ಈ ರೂಪಗಳನ್ನು ಉಪಾಸನೆ ಮಾಡುವಾಗ ಒಂದು ವಿಶೇಷವಾದಂತಹ ಅನುಸಂಧಾನ ಅತಿಮೃತ್ಯು ಅಂತ. ಮೃತ್ಯುವನ್ನು ದಾಟಿರತಕ್ಕಂಥ ಮೃತ್ಯು ಅಂತಂದ್ರೆ ಮೃತ್ಯು ದೇವತೆಗಳಿದ್ದಾರೆ, ಅವರಿಗೆಲ್ಲ ನಿಯಾಮಕರಾಗಿರ್ತಕ್ಕಂಥ ಯಮ ಇದ್ದಾರೆ, ಅವರಿಗೆಲ್ಲ ನಿಯಾಮಕರಾಗಿರ್ತಕ್ಕಂಥ ಶಿವ ಇದ್ದಾರೆ, ಅವರಿಗೆಲ್ಲ ನಿಯಾಮಕರಾಗಿರ್ತಕ್ಕಂಥ ಬ್ರಹ್ಮವಾಯುಗಳು ಇರ್ತಾರೆ, ಅವರಿಗೂ ನಿಯಾಮಕರಾಗಿರ್ತಕ್ಕಂಥ ದುರ್ಗೆ ಇದ್ದಾರೆ. ಇವರು ಇಷ್ಟೂ ಜನ ಮೃತ್ಯು ದೇವತೆಗಳು, ಇದೆಲ್ಲವನ್ನು ದಾಟಿ ಇರತಕ್ಕಂಥ. ಆದ್ದರಿಂದ ನಮಗೆ ಮೃತ್ಯುವಿನ ಭಯವನ್ನು ಪರಿಹರಿಸುವಂತಹ ಅಂತಹ 22 ಭಗವಂತನ ರೂಪಗಳ ಉಪಾಸನೆಯನ್ನ ಸಪ್ತವಿಧಂ ಸಾಮ, 7 ಮುಖಗಳಲ್ಲಿ ಉಪಾಸನೆ, 7 ರಿಂದ 22 ಹೋಗಬೇಕಾದಂತಹ ಉಪಾಸನೆ. ಅದು ಸಾಮವೇದದ 7 ಸಾಮದ ವಿಭಕ್ತಿಗಳಲ್ಲಿ ಇರತಕ್ಕಂಥ ರೂಪವು. ಆದ್ದರಿಂದ ಸಾಮವೇದದ ಗಾನದ 7 ವಿಭಕ್ತಿಗಳಲ್ಲಿ ಸನ್ನಿಹಿತವಾದ ಒಂದಕ್ಕೊಂದು ಪೂರ್ಣ ಸಮಾನವಾದದ್ದರಿಂದ ಸಾಮನಾಮಕವಾದ ಭಗವಂತನ 7 ರೂಪಗಳು. ಸಾಮದಲ್ಲಿ ಇರತಕ್ಕ ರೂಪ ಗೊತ್ತಿದೆ ನಮಗೆ, ಹಿಂಕಾರ, ಪ್ರಸ್ತಾವ, ಆದಿ, ಗೀತ, ಪ್ರತಿಹಾರ, ಉಪದ್ರವ, ನಿಧನ. ಈ 7 ಸಾಮಗಳಲ್ಲಿ ಇರತಕ್ಕ ಭಗವಂತನ 7 ರೂಪಗಳು ಯಾವುದು ಅಂತಲೂ ಗೊತ್ತಿದೆ. ಅದನ್ನ 22 ಮಾಡುವುದು ಹೇಗೆ ಅನ್ನೋದು ಇಲ್ಲಿ ಉಪಾಸನೆ. 7 ರೂಪಗಳು ಗೊತ್ತಿದೆ, ಹಿಂಕಾರ ಅಂದ್ರೆ ಪ್ರತ್ಯುಮ್ನ, ಪ್ರಸ್ತಾವ ಅಂದ್ರೆ ವಾಸುದೇವ, ಆದಿ ಅಂದ್ರೆ ವರಾಹ, ಗೀತ ಅಂದ್ರೆ ನಾರಾಯಣ, ಪ್ರತಿಹಾರ ಅಂದ್ರೆ ಅನಿರುದ್ಧ, ಉಪದ್ರವ ಅಂದ್ರೆ ನರಸಿಂಹ, ನಿಧನ ಅಂದ್ರೆ ಸಂಕರ್ಷ. ಇಷ್ಟು ರೂಪಗಳು ನಾವು ಹಿಂದೆ ನೋಡಿ. ಇದನ್ನ ಮೃತ್ಯು ಪರಿಹಾರಕವಾಗಿ ಅಂದ್ರೆ ಅರ್ಥಾತ್ ಮೃತ್ಯು ಪರಿಹಾರ ಅಂತಂದ್ರೆ ಮೋಕ್ಷ ಪದ ಅಂತ, ಬೇರೆ ಮೋಕ್ಷ ಅಲ್ಲದ ಎಲ್ಲ ಸ್ಥಿತಿಯಲ್ಲಿಯೂ ಮೃತ್ಯು ಇದ್ದೇ ಇದೆ. ಚತುರ್ಮುಖನೇ ಆದರೂ ಕೂಡ ಅಭೇದಂ ಭಸ್ಮಾಂತಂ ಶರೀರಂ, ಚತುರ್ಮುಖ ಪದವಿಯಲ್ಲಿಯೂ ಮೃತ್ಯು ಇದೆ. ಅಂದ್ರೆ ಮೃತ್ಯು ಇಲ್ಲದ ಸ್ಥಿತಿಯನ್ನು ಕೊಡತಕ್ಕಂತಹ ರೂಪ ಅಂದ್ರೆ ಮೋಕ್ಷಪ್ರದವಾದ ರೂಪ. ಇದು ಹಿಂದಿಗೂ ಅನ್ವಯವೇ, ಹಿಂದಿನ ಖಂಡದಲ್ಲಿ ಫಲ ಹೇಳಲಿಲ್ಲ, ಅದು ಮೋಕ್ಷಪ್ರದವೇ. ಇದು ವಿಶೇಷವಾದಂತಹ ಉಪಾಸನೆ. ಅದನ್ನು ಇದನ್ನು ಅತಿಮೃತ್ಯು ಮತ್ತು ಆತ್ಮ ಸಂಹಿತಂ, ಭಗವಂತನ 7 ರೂಪಗಳು, 7 ರಿಂದ 22 ರೂಪಗಳು, ಅವು ಎಲ್ಲವೂ ಆತ್ಮ ಸಂಹಿತ, ಒಂದಕ್ಕೆ ಒಂದು ಸಮಾನ, ಅದಕ್ಕೆ ಸಮಾನವಾದ ಇನ್ನೊಂದಿಲ್ಲ. ಅಂತಹ ಭಗವಂತನ 22 ರೂಪಗಳನ್ನ ಉಪಾಸನೆ ಮಾಡಬೇಕು. ಹೇಗೆ 22 ಆಯಿತು ಅಂದ್ರೆ, ಹಿಂಕಾರ ಅವರು ಮೊದಲು ಅಕ್ಷರಗಳ ವಿಚಾರ ಹೇಳ್ತಾರೆ. ಹಿಂಕಾರ ಇತಿ ತ್ರ್ಯಕ್ಷರಂ, ಪ್ರಸ್ತಾವ ಇತಿ ತ್ರ್ಯಕ್ಷರಂ ತತ್ಸಮಂ. 3 ಅಕ್ಷರಗಳಿವೆ. ಹಿಂಕಾರ ಅನ್ನುವಲ್ಲಿ 3 ಅಕ್ಷರ ಇದೆ, ಪ್ರಸ್ತಾವ ಅನ್ನುವಲ್ಲಿ 3 ಅಕ್ಷರ ಇದೆ. ಅದು ಸಮಾನ ಆಯ್ತು ಅಲ್ಲಿಗೆ 3. ಏನು ಸಮಾನ ಅಂತ ಮತ್ತೆ ನೋಡೋಣ. ಈ ಅಕ್ಷರ ಸಮಾನ ಆಯ್ತು. 3 ರೂಪ ಆದಿ ಇತಿ ತ್ರ್ಯಕ್ಷರಂ, ಪ್ರತಿಹಾರ ಇತಿ ಚತುರಕ್ಷರಂ, ತದ ಇಹೈಕಂ ತತ್ಸಮಂ. 3 ರೂಪ ಆದಿ, ಅದ್ರಲ್ಲಿ 2 ಅಕ್ಷರ ಇದೆ. 5 ರೂಪ ಪ್ರತಿಹಾರ, ಅದ್ರಲ್ಲಿ 4 ಅಕ್ಷರ ಇದೆ. ತತಃ ಇಹ ಏಕಂ, ಅಲ್ಲಿಂದ 1 ಅಕ್ಷರ ಇಲ್ಲಿಗೆ ತನ್ನಿ ಅಂದ್ರು. ಅಂದ್ರೆ ಏನಾಯ್ತು, ಪ್ರ ಆದಿ ಆಯ್ತು, ಪ್ರತಿಹಾರ ಆಯ್ತು, 3 ಸಮ ಆಯ್ತು ಅಲ್ಲಿ. ತತ್ಸಮಂ ಆದಿ ಅನ್ನೋದಲ್ಲಿ 1 ಅಕ್ಷರ ತಂದ್ರೆ ಇಲ್ಲೂ 3 ಅಕ್ಷರ ಆಯ್ತು. ಪ್ರತಿಹಾರದಲ್ಲಿ ಪ್ರ ಆದಿಗೆ ತಂದು ಬಿಟ್ರೆ ಅಲ್ಲಿ ಉಳಿದದ್ದು ತಿಹಾರ, ಅದು 3 ಅಕ್ಷರ ಸಮ ಆಯ್ತು. ತತ್ಸಮಂ ಉದ್ಗೀತ ಇತಿ ತ್ರ್ಯಕ್ಷರಂ, ಉಪದ್ರವ ಇತಿ ಚತುರಕ್ಷರಂ, ತ್ರಿಭಿಸ್ತ್ರಿಭಿ ಸಮಂ ಭವತಿ ಅಕ್ಷರಂ ಅತಿರಿಚ್ಯತೆ. ಆಮೇಲೆ ಮತ್ತೊಂದು ರೂಪ ಉದ್ಗೀತ, ಅದು 3 ಅಕ್ಷರದ್ದು. ಅದರ ನಂತರ ಅದಕ್ಕೆ ಒತ್ತಿಗೆ ಮುಂದೆ ಬರತಕ್ಕಂಥ ಉಪದ್ರವ, ಅದ್ರಲ್ಲಿ 4 ಅಕ್ಷರ ಇದೆ, ಅದರಲ್ಲಿ 1 ಅಕ್ಷರ ಬಿಟ್ಟುಬಿಡಿ ಅಂದ್ರು. ಹಾಗಾದ್ರೆ ಅಕ್ಷರಂ ತತ್ ಸಮವೇವ ಭವತಿ. ನಿಧಾನ ಮಂದ್ರದಲ್ಲಿ ಮೂರೇ ಅಕ್ಷರ ಇರ್ತದೆ, ಅದು ಸಮಾನವಾಗಿ. ಹೀಗೆ ಎಲ್ಲವೂ ಮೂರು ಮೂರರ ಗುಂಪಾಯಿತು. ಹೀಗೆ ಒಟ್ಟಿಗೆ ಎಷ್ಟಾಯ್ತು ಈಗ ಅಂದ್ರೆ ತಾನಿ ಹವಾ ಏತಾನಿ ದ್ವಾವಿಂಶತಿ ಅಕ್ಷರಾಣಿ, ಒಟ್ಟಿಗೆ 22 ಅಕ್ಷರ ಆಯ್ತು. ಉದ್ಗೀತ 3, ಪ್ರಸ್ತಾವ 3 6, ಆದಿ 2 8, ಉದ್ಗೀತ 3 8 3 11, ಆಮೇಲೆ ಪ್ರತಿಹಾರ 11 4 15, ಉಪದ್ರವ 15 4 19, ಆಮೇಲೆ ನಿಧನ 19 3 22. ಒಟ್ಟಿಗೆ ತಾನಿಹವ ಏತಾನಿ ದ್ವಾವಿಂಶತಿ ಅಕ್ಷರಾಣಿ ಭವಂತಿ, 22 ಅಕ್ಷರ ಆಯ್ತು. ಇದು ಏನಿದು 22 ಅಕ್ಷರ? ಇವೆಲ್ಲ ಆತ್ಮಸಂಹಿತ. ಇದು ಭಗವಂತನ 22 ರೂಪಗಳನ್ನು ಹೇಳುತ್ತೆ. ವಿಶೇಷವಾಗಿ ಒಂದೊಂದು ರೂಪಕ್ಕೆ ಮೂರು ಮೂರು ಅಕ್ಷರ ಮಾಡಿದ್ರಲ್ಲಿ ಒಂದು ಅಕ್ಷರ ಹೆಚ್ಚಿದ್ದ ನಾಚೆ ಈಚೆ ತಂದೆಲ್ಲ ಮೂರು ಮೂರು ಅಕ್ಷರಗಳು ಮಾಡಿದ್ರು. ಈ ಮೂರು ಮೂರು ಅಕ್ಷರಗಳು ಏನನ್ನು ಹೇಳ್ತಾವೆ ಅಂದ್ರೆ ಭಗವಂತನ ಒಂದು ಅಕ್ಷರ ಬಿಟ್ಟುಬಿಡೋಣ ಬಹ, ಅದು ಬೇರೆ. ಈ ಸಾಮಕ್ಕೆ ಸಂಬಂಧಪಟ್ಟು 7 ರೂಪಗಳಿವೆ. ಆ 7 ರೂಪಗಳಿಗೆ ಎಲ್ಲಕ್ಕೂ ಮೂರು ಮೂರು ಅಕ್ಷರ ಆಗಿ 21 ಅಕ್ಷರ ಆಯಿತು. ಒಂದು ಹೆಚ್ಚಿರತಕ್ಕಂತಹ ಅಕ್ಷರ ಅತಿರಿಕ್ತ ರೂಪ. 21 ಅಕ್ಷರ ಆಯ್ತೀವಿ 7 ರೂಪಗಳಿಗೆ. ಹಿಂಕಾರ ಇದು ಪ್ರದ್ಯುಮ್ನಿಗೆ ಸಂಬಂಧಪಟ್ಟ 3 ಅಕ್ಷರ. ಪ್ರಸ್ತಾವ ವಾಸುದೇವನಿಗೆ ಸಂಬಂಧಪಟ್ಟ 3 ಅಕ್ಷರ. ಅದರ ನಂತರ ವರಾಹನಿಗೆ ಇಷ್ಟವಾಗಿ ಆದಿ ಇರ್ತಿತ್ತು, ಈಗ ಪ್ರ ಪ್ಲಸ್ ಆದಿ 3 ಅಕ್ಷರ. ವಾಸುದೇವನಿಗೂ ವರಾಹನಿಗೆ 3 ಅಕ್ಷರ. ಉದ್ಗೀತ ಅಂತಕ್ಕಂಥದ್ದು ನಾರಾಯಣನಿಗೆ ವಾಚಕವಾದ 3 ಅಕ್ಷರ. ಆಮೇಲೆ ಪ್ರತಿಹಾರ ಅಂತಿದ್ದಲ್ಲಿ ಪ್ರಾತಕ್ಕಿದ್ದೇವೆ, ತಿಹಾರ ಇಷ್ಟೇ ಅನಿರುದ್ಧನಿಗೆ ಸಂಬಂಧಪಟ್ಟ 3 ಅಕ್ಷರ. ಉಪದ್ರ ಅನ್ನುವ 3 ನರಸಿಂಹನಿಗೆ ಸಂಬಂಧಪಟ್ಟದ್ದು. ನಿಧನ ಅನ್ನುವ 3 ಸಕೃಷ್ಣನಿಗೆ ಸಂಬಂಧಪಟ್ಟದ್ದು. ವಹ ಅನ್ನುವುದನ್ನು ಅದು ಬೇರೆ ಅಕ್ಷರ. ಹೀಗೆ ವಿಭಾಗ ಮಾಡಿ ಎಲ್ಲಾ ರೂಪಗಳಿಗೆ 3 3 ಅಕ್ಷರಗಳನ್ನು ಹಚ್ಚಿದ್ರು. ಈ 3 3 ಅಕ್ಷರಗಳನ್ನು ಹಚ್ಚಿ ಏನ್ ಮಾಡ್ಲಿಕ್ಕಿದೆ? ಅಲ್ಲಿಂದ ಇಲ್ಲಿ ಹಾಕುದು, ಇಲ್ಲಿಂದ ಅಲ್ಲಿ ಹಾಕುದು, ಆ ಒಂದು ಅಕ್ಷರ ತೆಗೆದು ಈಚೆ ಹಾಕುದು, ಅದನ್ನ ಏನ್ ಒಟ್ಟಿಗೆ ಏನ್ ಮಾಡಿದಾಗ ಅಂದ್ರೆ ಈ ಅಕ್ಷರಗಳು ಸುಮ್ಮನೆ ಇರುವಂತಹವುಗಳಲ್ಲ. ಭಗವಂತನನ್ನ ಒಂದು ಮಾತಿದೆಯಲ್ಲ ಪುರಾಣದಲ್ಲಿ, ವೇದಾಕ್ಷರಾಣಿ ಯಾವಂತಿ ಪಠಿತಾನೆ ದ್ವಿಜಾತಿಭಿ ತಾವಂತಿ ಹರಿನಾಮಾದಿ ಪಠಿತಾನೆ ನ ಸಂಶಯ. ಎಷ್ಟು ಅಕ್ಷರಗಳನ್ನ ವೇದದಲ್ಲಿ ನಾವು ಪಠನೆ ಮಾಡಿದವೋ ಅಷ್ಟು ನಾಮಸ್ಮರಣೆ ಆಯಿತು. ಹಾಗಾದ್ರೆ ಒಂದೊಂದು ಅಕ್ಷರವೂ ಭಗವಂತನ ಒಂದೊಂದು ನಾಮ ಅಂತ, ಒಂದೊಂದು ಗುಣವನ್ನು ಹೇಳುತ್ತೆ ಅಂತ. ಹಾಗಾಗಿ 3 3 ಅಕ್ಷರಗಳಿಂದ ಇಲ್ಲಿ ಒಂದೊಂದು ರೂಪವನ್ನು 3 3 ಗುಣಗಳಿಂದ ಅನುಸಂಧಾನ ಮಾಡಬೇಕು. ಅದಕ್ಕೋಸ್ಕರ 3 3 ಅಕ್ಷರಗಳನ್ನು ಪಾಲು ಮಾಡಿ ಹಾಕಿ. ಅಂದ್ರೆ ಹಿಂಕಾರಹ ಅನ್ನುವಂತಹ ಭಗವಂತನ ಪ್ರತಿಮನ ರೂಪದ ಹೆಸರಿನಲ್ಲಿ 3 ಗುಣಗಳು, ಎಲ್ಲಾ 3 3 ಅಕ್ಷರಗಳಲ್ಲಿ ಭಗವಂತನ 3 ಗುಣಗಳ ಅನುಸಂಧಾನ. ಯಾವುದಾದ್ರು ಅಂದ್ರೆ ಜ್ಞಾನ ಆನಂದ ಬಲ, ಜ್ಞಾನ ಆನಂದ ಬಲ, ಈ 3 ರೂಪಗಳು ಭಗವಂತನಲ್ಲಿ 3 ಗುಣಗಳು ಎಲ್ಲ ರೂಪಗಳಲ್ಲಿ ಅನುಸಂಧಾನ ಮಾಡಿ. ಈ 3 ಗುಣಗಳಿಂದ ಎಲ್ಲ ರೂಪಗಳು ಕೂಡ ಆತ್ಮಸಂಹಿತ ಸಮಾನ. ಯಾವುದಲ್ಲಿಯೂ ಜ್ಞಾನ ಆನಂದ ಬಲಗಳಲ್ಲಿ ಕಿಂಚಿತ್ ಹೆಚ್ಚು ಇಲ್ಲ, ಕಮ್ಮಿ ಇಲ್ಲ. ಎಲ್ಲದಲ್ಲಿ ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣ ಬಲ, ಇದನ್ನ ಅನುಸಂಧಾನ ಮಾಡಬೇಕು. ಹಾಗಾದ್ರೆ ಹಿಂಕಾರ ಅಂತ ನಮ್ಮ 3 ಅಕ್ಷರ ಭಗವಂತನ ಜ್ಞಾನ ಆನಂದ ಬಲಗಳನ್ನು ಹೇಳ್ತಾವೆ. ಹೇಗೆ ಅಂತ ನೋಡ್ಬೇಕೀಗ. ಹಿಂಕಾರ ಅಂದ್ರೆ ಜ್ಞಾನಾನಂದ ಬಲ ಅಂತ ಅರ್ಥ ಆಗುದು ಹೇಗೆ? ಹಿಂ ಅಂತಕ್ಕಂಥದ್ದು ಹಿಂದೆ ಒಂದು ಮಾತು ಬಂದಿತ್ತು, ಏನು ಅಂದ್ರೆ ಚತುರ್ಮುಖ ಬ್ರಹ್ಮ ಬ್ರಹ್ಮ ಹಿಂಕಾರ ಅಂತ ಸಾಮದ ಸ್ತೋಭಾಕ್ಷರಗಳನ್ನು ಹೇಳುವಾಗ ಚತುರ್ಮುಖ ಬ್ರಹ್ಮನಿಗೆ ಹಿಂಕಾರ ಅಂತ ಹೆಸರು ಉಂಟು. ಯಾಕೆ ಅಂದ್ರೆ ನಿಶ್ಚಯ ಜ್ಞಾನತಃ ಬ್ರಹ್ಮ ಹಿಂಕಾರ ಇತ್ತಿದ್ದೀರಿ. ಹಿಂ ಅಂದ್ರೆ ನಿಶ್ಚಯ ಜ್ಞಾನ ವಾಚಕ ಅಂತ, ಹಾಗಾದ್ರೆ ಹಿಂ ಅಂದ್ರೆ ಜ್ಞಾನ ಅಂತ ಆಯ್ತು. ಯಾಕೆ ಅಂದ್ರೆ ಹಿ ಅನ್ನುವುದು ನಿಶ್ಚಯ ಅನ್ನುವ ಅರ್ಥವನ್ನು ಹೇಳತಕ್ಕಂತಹ ಅವ್ಯಯ ಸಂಸ್ಕೃತ. ಅದರಿಂದ ಅದಕ್ಕೆ ಅನುಸ್ವಾರ ಸೇರಿದ ಹಿಂಕಾರವೂ ಕೂಡ ನಿಶ್ಚಯ ಜ್ಞಾನವನ್ನು ಹೇಳುತ್ತೆ. ಇದು ಒಂದು ಮಾತು. ಇನ್ನೊಂದು ಹ ಅನ್ನುವಂತಹದ್ದು ಓಹಾಕ್ ಗತವುತ್ ಓಹಾಕ್ ಗತವುತ್ ಒಂದು ಧಾತು. ಹಾ ಗತವುತ್ತ ಹಕಾರ ಅನ್ನೋದು ಗತಿವಾಚಕ. ಗತಿ ಇದ್ರೆ ದೇಹದ ಗತಿ ಅಲ್ಲ, ಬುದ್ಧಿಯ ಗತಿ ಇದ್ರೆ ಜ್ಞಾನ. ಹಾಗಾಗಿ ಹ ಅಂದ್ರೆ ಜ್ಞಾನ. ಈ ಅನ್ನೋದು 3ನೇ ಅಕ್ಷರ. 3ನೇ ಅಕ್ಷರ ಅನ್ನೋದು ಅಧಿಕ ಅರ್ಥವನ್ನು ಹೇಳುತ್ತದೆ, ಅಧಿಕ ಜ್ಞಾನ ಅಂತಾಗಿ. ಹಿ ಅಂದ್ರೆ ಅನುಸ್ವಾರ ಉಂಟಲ್ಲ, ಬಿಂದು ಅವಧಾರಣೆ, ಅದು ಅದನ್ನ ಕನ್ಫರ್ಮ್ ಮಾಡ್ತದೆ. ಅದರಿಂದ ನಿಶ್ಚಿತವಾದ ಪೂರ್ಣವಾದ ಜ್ಞಾನ ಇರತಕ್ಕ ಅತಿಶಯ ಜ್ಞಾನ ಇರತಕ್ಕಂಥ ರೂಪ ಅಂತ ಅರ್ಥ. ಹಿಂ ಅಂದ್ರೆ ಅಂದ್ರೆ ಹಿಂ ಅಂದ್ರೆ ಪೂರ್ಣ ಜ್ಞಾನ ಸ್ವರೂಪ ಅಂತ ಅರ್ಥ. ಕಾದ್ರೆ ಆನಂದ ಅದು ಪ್ರಸಿದ್ಧ, ಕಮ್ ಅಂದ್ರೆ ಆನಂದ, ಹಾಗಾದ್ರೆ ಹಿಂ ಅಂದ್ರೆ ಜ್ಞಾನ, ಕಾದ್ರೆ ಆನಂದ. ಆ ದೀರ್ಘ ಅಂತಕ್ಕಂತಹ ಅತಿಶಯ ಆನಂದವನ್ನೇ ಹೇಳುತ್ತದೆ, ಆ ಪೂರ್ಣವಾಗಿರ್ತಕ್ಕ ಆನಂದ. ಆಮೇಲೆ ರಾ ಅಂತಿದೆ, ಲೀಲಾಜಾಲವಾಗಿ ಮಾಡುವುದು ಒಂದು ಬಲದ ಸಂಕೇತ. ಅದರಿಂದ ಯಾರಿಗೆ ಇಡೀ ವಿಶ್ವದ ನಿರ್ಮಾಣದಂತಹ ಒಂದು ಮಹಾಕಾರ್ಯವು ಒಂದು ಕೇವಲ ರಮಣ ಕ್ರೀಡೆಯೋ ಲೀಲೆಯೋ ಅಂತಹ ಬಲವುಳ್ಳವನು. ಅದರಿಂದ ಹಿಮ್ಮಂದ್ರೆ ಜ್ಞಾನ, ಕಮ್ಮಂದ್ರೆ ಆನಂದ, ರಮ್ಮಂದ್ರೆ ಬಲ. ಹೀಗೆ ಹಿಂಗಾರ ಅಂದ್ರೆ ಜ್ಞಾನಾನಂದ ಬಲ ಸ್ವರೂಪ ಅಂತ ಅಂತಾರೆ. ಪ್ರತ್ಯುಮ್ನನ್ನ ಜ್ಞಾನಾನಂದ ಬಲ ಸ್ವರೂಪ ಅಂತ ಉಪಾಸನೆ ಮಾಡೋದಕ್ಕೋಸ್ಕರ ಹಿಂಗಾರ ಅನ್ನೋ ಶಬ್ದವನ್ನು ಹಾಕಿ. ಎರಡನೇ ರೂಪ ವಾಸುದೇವನನ್ನು ಪ್ರಸ್ತಾವ ಅಂತಂದ್ರೆ ಅದು ಸಾಮದ ಪ್ರಸ್ತಾವದಿಂದ ಅವನು ವಾಚ್ಯ ಅನ್ನೋದು ಒಂದೇ ಅಲ್ಲ. ಪ್ರಸ್ತಾವ ಅನ್ನುವ ಮೂರು ಅಕ್ಷರಗಳು ಜ್ಞಾನ ಆನಂದ ಬಲಗಳನ್ನು ಹೇಳ್ತಾನೆ. ಪ್ರ ಅಂದ್ರೆ ಪ್ರಾಗತವು ಅಂತ ಧಾತು. ಅದರಿಂದ ಪ್ರ ಅಂದ್ರೆ ಗತಿ, ಗತಿ ಅಂದ್ರೆ ಬುದ್ಧಿ, ಗತಿ ಜ್ಞಾನ. ಪ್ರ ಅಂದ್ರೆ ಜ್ಞಾನ. ಸ್ಥ ಅನ್ನುವಲ್ಲಿ ತಕಾರ ಅಂತಕ್ಕಂಥದ್ದು ಆನಂದ ವಾಚಕ. ತೀತಿ ಆನಂದ, ತಿ ಅಂದ್ರೆ ಆನಂದ, ತ ಅಂದ್ರೆ ಆನಂದ. ಹಾಗಾಗಿ ತಕಾರ ಆನಂದ ವಾಚಕ, ಪ್ರ ಅಂತಕ್ಕಂಥದ್ದು ಜ್ಞಾನ ವಾಚಕ. ಮಹಾನ್ ವಂಬಲಂ ಕಾರ ಬಲವಾಚಕ, ಅದು ಪ್ರಸಿದ್ಧವಾದ ಅರ್ಥ. ಹೀಗೆ ಪ್ರ ಅಂದ್ರೆ ಜ್ಞಾನ, ತ ಅಂದ್ರೆ ಆನಂದ, ವ ಅಂದ್ರೆ ಬಲ. ಇದರಿಂದ ಸಾರ ರೂಪ ಅಂತ ಸಕಾರ ಸೇರಿ ಬಿಟ್ಟಿದೆ. ಅಂದ್ರೆ ತ ಅನ್ನುವ ದೀರ್ಘ ಅನ್ನುವುದು ಆನಂದದ ಆಧಿಕ್ಯವನ್ನೇ ಕಡಿತದೆ. ಹೀಗೆ ಪ್ರಸ್ತಾವ ಅಂದ್ರೆ ಪ್ರ ಅಂದ್ರೆ ಜ್ಞಾನ, ಜ್ಞಾನದ ಸಾ ಅಂದ್ರೆ ಸಾರ, ಸಾರಭೂತವಾದ ಜ್ಞಾನ. ತ ಅಂದ್ರೆ ತಿ ಅದರ ಆಧಿಕ್ಯ, ತ ಅಧಿಕ ಆನಂದ, ವಹ ಅಂದ್ರೆ ಬಲಸ್ಸು. ಹೀಗೆ ಪ್ರಸ್ತಾವ ಅಂದ್ರೆ ಜ್ಞಾನಾನಂದ ಬಲ ಸ್ವರೂಪ ಅಂತ. ಅದು ಕೂಡ ವಾಸುದೇವ ರೂಪವು ಜ್ಞಾನಾನಂದ ಬಲ ಸ್ವರೂಪ. ಇನ್ನು ವರಾಹನಿಗಾಗುವ ಎರಡೇ ಇತ್ತು ಆ ದಿಹಿ. ಪ್ರ ಸೇರಿಸಿದೆವು ನಾವೀಗ ಪ್ರ ಆದಿಹಿ ಅಂತ ಇದ್ದೀವಿ. ಪ್ರ ಅಂತಂದ್ರೆ ಜ್ಞಾನ ಅಂತ ಹಿಂದೆ ನಾವು ನೋಡಿದ್ದೇವೆ. ಅಂದ ಪ್ರ ಅಂದ್ರೆ ಜ್ಞಾನ ಸ್ವರೂಪ. ಆ ಅನ್ನುವುದು ಆ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಆನಂದ, ಆನಂದತ್ವಾದ ಇತ್ತ. ಆ ಅಂದ್ರೆ ಆನಂದ ಆಯ್ತು. ಪ್ರ ಆ ಜ್ಞಾನಾನಂದ ಆಯ್ತು. ಆಮೇಲೆ ಡಿ ಅಂತಿದೆ, ದೋ ಅವಖಂಡನೆ, ಶತ್ರುಗಳನ್ನು ನಾಶ ಮಾಡತಕ್ಕಂತಹ ಶಕ್ತಿ, ಅದೇ ಬಲ. ಅದರಿಂದ ಡಿ ಅಂದ್ರೆ ಬಲವಾಚಕ. ಹೀಗೆ ಪ್ರ ಅಂದ್ರೆ ಜ್ಞಾನ, ಆ ಅಂದ್ರೆ ಆನಂದ, ಡಿ ಅಂದ್ರೆ ಬಲ, ಪ್ರ ಆದಿ ಎಂದು ಬಲಾಹರು ಗುರು ಜ್ಞಾನಾನಂದ ಬಲ ಸ್ವರೂಪ. ಆಮೇಲೆ ಉದ್ಗೀತ, ಇದು ಮೂರು ಅಕ್ಷರ ಇದೆ. ಉದ್ ಅಂದ್ರೆ ಉತ್ಕರ್ಷ, ಜ್ಞಾನದ ಉತ್ಕರ್ಷ. ಆಮೇಲೆ ಗೀ ಅಂದ್ರೆ, ಗೀ ಅಂದ್ರೆ ಗೀಯತೆ, ಶಬ್ದದಿಂದ ಹೇಳಲ್ಪಡತಕ್ಕಂಥದ್ದು, ತಿಳಿಯಲ್ಪಡತಕ್ಕಂಥದ್ದು. ಗೌಹು ಅಂದ್ರೆ ಜ್ಞಾನ, ಗೀ ಅಂದ್ರೆ ಜ್ಞಾನ. ಅಂದ್ರೆ ಗೀ ಅಂದ್ರೆ ಜ್ಞಾನ, ಉತ್ ಅಂದ್ರೆ ಉತ್ಕರ್ಷ, ಅದು ಗೀ ಅಂದ್ರೆ ಆನಂದ, ಆನಂದ ಸ್ವರೂಪ. ಅದರಿಂದ ಉತ್ ಅಂದ್ರೆ ಉತ್ಕರ್ಷ, ಗೀ ಅಂದ್ರೆ ಉತ್ಕರ್ಷ ಅಂದ್ರೆ ಜ್ಞಾನದ ಉತ್ಕರ್ಷ ಅಂತ ಇಟ್ಕೊಂಡ್ರೆ ಗೀ ಅಂದ್ರೆ ಜ್ಞಾನ, ಆನಂದದ ಲಹರಿ. ಇಲ್ಲ, ಉತ್ ಅಂದ್ರೆ ಆನಂದದ ಉತ್ಕರ್ಷ ಅಂತ ಇಟ್ಕೊಂಡ್ರೆ ಗೀ ಅಂದ್ರೆ ಜ್ಞಾನ. ಥಾ ಅಂದ್ರೆ ಇಡೀ ವಿಶ್ವವು ಯಾರಿಗೆ ಅನ್ನವಾಗಿ ಕಬಳಿಸಲ್ಪಡುವಂಥದೋ ಅಂಥ ಬಲ ಸ್ವರೂಪ. ಹಾಗಾಗಿ ಉದ್ಗೀತ ಅಂದ್ರೆ ಜ್ಞಾನಾನಂದ ಬಲ ಸ್ವರೂಪ ಅಂತ. ಆಮೇಲೆ ಪ್ರತಿಹಾರ ಇದೆ ಅಂದ್ರೆ ಪ್ರ ಹೋಗಿದೆ ಆ ಕಡೆಗೆ. ತಿಹಾರ ಇದೆ, ತಿ ಅಂದ್ರೆ ಆನಂದ, ಅಂದ್ರೆ ಜ್ಞಾನ, ರಾ ಅಂದ್ರೆ ಹಿಂದೆ ನೋಡಿದ್ದೇನೆ. ಇಡೀ ವಿಶ್ವವನ್ನ ಲೀಲಾಜಾಲವನ್ನು ಸೃಷ್ಟಿ ಮಾಡತಕ್ಕಂಥ ಬಲ, ಅದನ್ನ ತಿಹಾರ ಅಂದ್ರೆ ಜ್ಞಾನಾನಂದ ಬಲ ಸ್ವರೂಪ ಅಂತ. ಉಪದ್ರವ, ಅದರಲ್ಲಿ ವಹ ತೆಗೆದಿದ್ದೇವನ, ಉಪದ್ರ ಅನ್ನುವ ಒಂದು ಶಬ್ದ ಇದೆ. ಉಪದ್ರ ಪುನಃ ಉತ್ಕರ್ಷ, ಉತ್ಕರ್ಷ ಜ್ಞಾನದ ಉತ್ಕರ್ಷ. ಪಾ ಅಂದ್ರೆ ಆನಂದದ ಪಾನ, ದ್ರ ಅಂದ್ರೆ ಶತ್ರುಗಳ ದ್ರಾವಣ, ಶತ್ರುಗಳನ್ನ ದ್ರಾವಣ ಮಾಡುವುದು ಬಲದಿಂದ, ಅದು ಬಲವಾಗಿ. ಹೂ ಅಂದ್ರೆ ಜ್ಞಾನ, ಪಾ ಅಂದ್ರೆ ಆನಂದ, ದ್ರ ಅಂದ್ರೆ ಬಲ. ವಹ ಅನ್ನೋದು ಒಂದು ಬೇರೆ ಇದೆ. ಇದು ಈ ಏಳು ರೂಪಗಳಿಗೆ ಸೇರಿದ್ದಲ್ಲ. ಈ ಇಪ್ಪತ್ತೊಂದು ರೂಪಗಳಾದ್ಮೇಲೆ ಇಪ್ಪತ್ತೆರಡನೇ ರೂಪ ವಹ ನಿಧನ ಮುಂತಿದೆ. ಕೊನೆ ಸಂಕರ್ಷಣ ಅಂತ ಹೇಳ್ತಕ್ಕಂಥ ಶಬ್ದ. ಅದರಲ್ಲಿ ನೀ ಅಂದ್ರೆ ನಿಶ್ಚಿತ ಜ್ಞಾನ, ನಿಗಮ ಅಂದ್ರೆ ಖಚಿತವಾದ ಅರಿವು. ಧ ಅಂದ್ರೆ ದರ್ಶನ, ಶತ್ರುಗಳನ್ನು ದರ್ಶನ ಮಾಡತಕ್ಕಂಥ ಬಲ. ನ ಅಂದ್ರೆ ನಂದ, ಆನಂದ. ಹೀಗೆ ನಿಗಮ, ನಿಧಾನ ಅನ್ನೋದು ಜ್ಞಾನಾನಂದ ಬಲಗಳನ್ನು ಹೇಳ್ತಾರೆ. ಈ ಏಳು ಶಬ್ದಗಳು ಕೂಡ ಮೂರು ಮೂರು ಅಕ್ಷರಗಳಿಂದ ಭಗವಂತ ಜ್ಞಾನಾನಂದ ಬಲ ಸ್ವರೂಪ. ಪ್ರತಿಯೊಬ್ಬರು ಪ್ರತಿಯುಮ್ನ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ಹಿಂಗಾರ. ವಾಸುದೇವ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ಪ್ರಸ್ತಾವ. ಆಮೇಲೆ ವರಾಹ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ಪ್ರ ಆದಿ. ನಾರಾಯಣ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ಉದ್ಗೀತ. ಅನಿರುದ್ಧ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ತಿಹಾರ. ನರಸಿಂಹ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ಉಪದ್ರ ಶಬ್ದವಾಚ್ಯ. ಆಮೇಲೆ ಸಂಕರ್ಷಣ ಜ್ಞಾನಾನಂದ ಬಲ ಸ್ವರೂಪ, ಅದರಿಂದ ನಿಧಾನ ಶಬ್ದವಾಚ್ಯ. ಇನ್ನು ಈ ಇಪ್ಪತ್ತೊಂದು ಅಕ್ಷರಗಳಲ್ಲದೆ ಇಪ್ಪತ್ತೆರಡನೇ ಅಕ್ಷರ ವಹ ಅಂತ ಒಂದು ಅಕ್ಷರ ಬಂದಿದೆ. ಅದು ಈ ಇಪ್ಪತ್ತೊಂದು ಅಕ್ಷರಗಳಿಂದ ಅಂದ್ರೆ ಈ ಏಳು ರೂಪಗಳಿಂದ ಆಚೆಗೆ ಇರತಕ್ಕಂಥ ಭಗವಂತನ ಇಪ್ಪತ್ತೆರಡನೇ ರೂಪವನ್ನು ಹೇಳತಕ್ಕಂಥ, ಅಂದ್ರೆ ಭಗವಂತನ ಮೂಲ ರೂಪವನ್ನು ಹೇಳತಕ್ಕಂಥ. ಅದು ಅವು ಮೂರು ಅಕ್ಷರ. ವಾ ಅಂದ್ರೆ ಬಲ, ವಾ ಅಂದ್ರೆ ಜ್ಞಾನ, ವಾ ಆ ಮತ್ತು ನಿಸರ್ಗ. ವಾ ಅಂದ್ರೆ ಜ್ಞಾನ, ವಾ ಗತವು. ಅಕಾರ ಆನಂದವಾಚಕ, ಅಕಾರ ಓಂಕಾರದ ಅಕಾರವಾದ ವಾ ಮತ್ತು ಆ. ನಿಸರ್ಗ ಮತ್ತು ಅನುಸ್ವಾರಗಳು ಯಾವಾಗಲೂ ನಿಸರ್ಗ ಮತ್ತು ಅನುಸ್ವಾರ ಕಲ್ತಿ. ಅನುಸ್ವಾರ ಅನ್ನುವುದು ಸ್ತ್ರೀ ನಿಸರ್ಗ ಪುರುಷ ಸಂಕೇತ, ಅನುಸ್ವಾರ ಸ್ತ್ರೀ ಸಂಕೇತ. ಸ್ತ್ರೀ ಸಂಕೇತ ಅದು ಮಾರ್ಧವದ ಸಂಕೇತ, ನಿಸರ್ಗ ಅನ್ನೋದು ಪುರುಷದ ಸಂಕೇತ. ಅದನ್ನು ನಿಸರ್ಗ ಅದು ಬಲವಾಚಕ. ಹೀಗೆ ವಕಾರ ಜ್ಞಾನವಾಚಕ, ಅಕಾರ ಆನಂದವಾಚಕ, ನಿಸರ್ಗ ಬಲವಾಚಕ. ಹೀಗೆ ವಹ ಅನ್ನುವುದು ಜ್ಞಾನಾನಂದ ಬಲವನ್ನು ಹೇಳ. ಈಗ ಇದೇನಿದು ಏಳು ಇಪ್ಪತ್ತೆರಡರಲ್ಲಿ ಆಯ್ತು, ಈಗ ಏಳು ರೂಪಾಯಿ ಆಯ್ತು, ಒಂದು ಎಂಟು ರೂಪಾಯಿ ಆಯ್ತು. ಅದ್ರೆ ಎಲ್ಲಿ ಹೇಳ್ತಾರೆ, ಏತಾನಿಖವಾ ದ್ವಾವಿಂಶತಿ ಹಿ ಅಕ್ಷರಾಣಿ. ಇಪ್ಪತ್ತೆರಡು ಅಕ್ಷರಗಳಾಯ್ತು, ಇಪ್ಪತ್ತೆರಡು ಅಕ್ಷರಗಳಾಗಿ ಎಲ್ಲಾ ಭಗವಂತನ ಜ್ಞಾನಾನಂದ ಬಲ ಸ್ವರೂಪತ್ವ ಹೇಳುವ ಅಕ್ಷರಗಳಾದವು. ಇದರಲ್ಲಿ ಏನು ಅಂದ್ರೆ ಏಕವಿಂಶತ್ಯ ಆದಿತ್ಯಮಾಪ್ನೋತಿ, ಇಪ್ಪತ್ತೊಂದು ಅಕ್ಷರಗಳನ್ನು ಉಪಾಸನೆ ಮಾಡಿದರೆ ಸೂರ್ಯನನ್ನು ಹೋಗಿ ಸೇರ್ತಾನೆ. ಇಪ್ಪತ್ತೊಂದನೆಯದು ಸೂರ್ಯಸ್ಥಿತ ರೂಪ. ಆಮೇಲೆ ಇಪ್ಪತ್ತೊಂದು ರೂಪಗಳು ಉಂಟಿದ್ರಲ್ಲಿ ಇಪ್ಪತ್ತೊಂದನೆಯ ರೂಪ ಸೂರ್ಯಸ್ಥಿತ ಅಂತ. ಯಾಕೆಂದ್ರೆ ಏಕವಿಂಶೋಹವ ಇದು ಆದಿತ್ಯ. ಇಲ್ಲಿಂದ ಲೆಕ್ಕ ತಗೊಂಡ್ರೆ ಒಂದನೇ ರೂಪದಿಂದ ಲೆಕ್ಕ ತಗೊಂಡ್ರೆ ಇಪ್ಪತ್ತೊಂದನೇ ರೂಪ ಆದಿತ್ಯ ಆಗ್ತಾನೆ. ಸೂರ್ಯನಲ್ಲಿರತಕ್ಕಂತಹ ಭಗವಂತನ ರೂಪ ಇಪ್ಪತ್ತೊಂದನೇ ರೂಪ ಆಗುತ್ತೆ. ಇಂತಹ ಇಲ್ಲಿಂದ ಲೆಕ್ಕ ಮಾಡಬೇಕು. ಎಲ್ಲಿಂದ ಮೊದಲ ಇಪ್ಪತ್ತು ಯಾವುದು ಅನ್ನೋದನ್ನ ಉಪನಿಷತ್ತು ಹೇಳುವುದಿಲ್ಲ, ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಈ ಇಪ್ಪತ್ತೊಂದು ರೂಪಗಳು ಯಾವುದು? ಒಂದೊಂದು ಈಗ ಮೊದಲು ಪ್ರಥಮ ರೂಪ ಪ್ರದ್ಯುಮ್ನ, ಎರಡನೇದು ವಾಸುದೇವ, ಮೂರನೇದು ವರಾಹ, ನಾಲ್ಕನೇದು ನಾರಾಯಣ. ಈ ನಾಲ್ಕು ರೂಪಗಳು ಒಂದೊಂದು ರೂಪವು ಕೂಡ ಮೂರು ಮೂರು ರೂಪವಾಗಿ ವಿಭಾಗಗೊಳ್ತಾರೆ. ಹಾಗಾಗಿ ಈ ನಾಲ್ಕು ರೂಪಗಳು ನಾಲ್ಕು ಮೂಲ ಹನ್ನೆರಡು ರೂಪಗಳಾಗ್ತವೆ. ಆ ಹನ್ನೆರಡು ರೂಪಗಳು ಯಾವುದು ಅಂದ್ರೆ ಕೇಶವಾದಿ ದ್ವಾದಶ ಮೂರ್ತಿಗಳ ಜೊತೆಗೆ ಸೇರಿತ್ತು. ಹಾಗಾಗಿ ಪ್ರದ್ಯುಮ್ನ ಮೂರು, ಹಾಗೆ ಪ್ರದ್ಯುಮ್ನ ಕೇಶವ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಮಾಧವ ಅಂತ ಮೂರು. ಅದು ಚೈತ್ರ ವೈಶಾಖ ಜ್ಯೇಷ್ಠ ಚೈತ್ರಾದಿ ಮಾಸಗಳಲ್ಲಿ ನಿಯಾಮಕವಾದಂತಹ ರೂಪಗಳು ಅಥವಾ ಮಾರ್ಗಶೀರ್ಷದಿಂದ ತಗೊಳ್ಬೇಕು. ನಾವು ಕೇಶವಾದಿ ರೂಪಗಳನ್ನ ಮಾರ್ಗಶೀರ್ಷ ಪುಷ್ಯ ಮಾತ ಅಲ್ಲಿ ತಗೊಳ್ಳಿ. ಹೇಗೆ ತಗೊಳ್ಳಿ? ಇದು ದ್ವಾದಶ ಮಾಸಗಳ ನಿಯಾಮಕಗಳು. ಅದರಲ್ಲಿ ಮೂರು ತಿಂಗಳಿಗೆ ಪ್ರದ್ಯುಮ್ನ ಯಾವನು? ಪ್ರದ್ಯುಮ್ನ ಕೇಶವ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಮಾಧವ. ಆಮೇಲೆ ಎರಡನೇ ಅನಿರುದ್ಧ, ಅನಿರುದ್ಧ ಗೋವಿಂದ, ಅನಿರುದ್ಧ ವಿಷ್ಣು, ಅನಿರುದ್ಧ ಮಧುಸೂದನ. ಮೂರನೇವ ವರಾಹ ಆದಿ, ಅವನು ವರಾಹ ತ್ರಿವಿಕ್ರಮ, ವರಾಹ ವಾಮನ, ವರಾಹ ಶ್ರೀಧರ, ವರಾಹ ಶ್ರೀಧರ. ಆಮೇಲೆ ನಾಲ್ಕನೇದು ನಾರಾಯಣ, ನಾರಾಯಣ ಹೃದಯಕೇಶ, ನಾರಾಯಣ ಪದ್ಮನಾಭ, ನಾರಾಯಣ ದಾಮೋದರ. ಇಲ್ಲಿಗೆ ಹನ್ನೆರಡು ಮಾಸಗಳ ಹನ್ನೆರಡು ರೂಪಗಳಾದವು. ಈಗ ಕೇಶವಾದಿ ದ್ವಾದಶ ಮೂರ್ತಿಗಳಿಂದ ಸಂಯುಕ್ತವಾದ ಈ ನಾಲ್ಕು ರೂಪಗಳು ಒಂದೊಂದು ಮೂರು ಮೂರು ರೂಪ. ಹಾಗಾಗಿ ಮೂರು ಮೂರು ಅಕ್ಷರಗಳಿಂದ ಮೂರು ಮೂರು ರೂಪವನ್ನು ಹೇಳ್ತಾರೆ. ಹಿಂ ಅನ್ನುವಂತಹದ್ದು ಪ್ರದ್ಯುಮ್ನ ಕೇಶವನನ್ನು ಹೇಳ್ತದೆ, ಗ ಅಂತಕ್ಕಂಥದ್ದು ಪ್ರದ್ಯುಮ್ನ ನಾರಾಯಣನನ್ನು ಹೇಳ್ತದೆ, ರ ಅಂತಕ್ಕಂಥದ್ದು ಪ್ರದ್ಯುಮ್ನ ಮಾಧವನನ್ನು ಹೇಳ್ತದೆ. ಹೀಗೆ ಮೂರು ಮೂರು ನಾಲ್ಕು ರೂಪಗಳಿಗೆ ಕೇಶವಾದಿ ಮೂರು ಮೂರು ರೂಪಗಳಿಂದ ಮೂರು ಮೂರು ವಿಭಾಗ ಮಾಡಿದಾಗ ನಾಲ್ಕು ರೂಪಗಳು ಹನ್ನೆರಡು ರೂಪಗಳಾದವು. ಇವು ಹನ್ನೆರಡು ಮಾಸಗಳನ್ನು ನಿಯಂತ್ರಿಸತಕ್ಕಂಥ ರೂಪಗಳು, ಹನ್ನೆರಡು ರೂಪಗಳಾದವು. ಆಮೇಲೆ ಹನ್ನೆರಡು ಮಾಸಗಳಾದ ಮೇಲೆ ಈ ಮಾಸ ನಿಯಾಮಕನಾದ ಭಗವಂತ ಮಾಸ ಶಬ್ದ ವಾಚ್ಯನಾಗಿ ಈ ಹನ್ನೆರಡು ರೂಪಗಳಿಗೆ ಒಟ್ಟಿಗೆ ಮಾಸ ಅಂತ ಹೆಸರು. ಯಾಕೆಂದ್ರೆ ಮಾಂದ್ರ ಜ್ಞಾನ, ಜ್ಞಾನವನ್ನು ಜ್ಞಾನವನ್ನು ಕೊಡತಕ್ಕಂತಹ ಪ್ರಮಾಣಗಳು ವೇದಾದಿ ಗ್ರಂಥಗಳು ಅವುಗಳನ್ನು ಸರತಿ ಅಂದರೆ ವಾಚ್ಯನಾಗಿ ಅದರಲ್ಲಿ ಇರತಕ್ಕವ ಅಂತ. ಸಮಸ್ತ ವೇದ ಭಗವಂತನೇ ಜ್ಯೇಷ್ಠ, ಪ್ರದ್ಯುಮ್ನ ಕೇಶವನೇ ಚೈತ್ರ. ಯಾಕೆ? ಚಿತ್ರ ನಕ್ಷತ್ರವನ್ನ ಹುಣ್ಣಿಮೆಯ ದಿವಸ ಸಂಯೋಜನೆ ಮಾಡತಕ್ಕವನು ಅವನು, ಅದರಿಂದ ಅವನು ಚೈತ್ರ. ಆಮೇಲೆ ವೈಶಾಖ ಮಾಸದಲ್ಲಿ ಹುಣ್ಣಿಮೆಯ ದಿವಸ ವಿಶಾಖ ನಕ್ಷತ್ರ ಬರುವಂತೆ ಮಾಡುವವನು ಅವನು, ಅದರಿಂದ ವೈಶಾಖ. ಆಮೇಲೆ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆಯಿಂದ ಬರುವಂತೆ ಮಾಡುವವನು ಅವನು, ಅದರಿಂದ ಅವನು ಜ್ಯೇಷ್ಠ. ಹೀಗೆ ಆ ನಕ್ಷತ್ರಗಳಿಗೂ ಆ ಮಾಸದ ಪೂರ್ಣ ತಿಥಿಗೂ ಸಂಬಂಧವನ್ನು ಕೊಡ್ತಕ್ಕವನಾದ್ರಿಂದ ಆ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳನ್ನ ಹುಣ್ಣಿಮೆಯ ದಿವಸ ತರತಕ್ಕವ ಆಷಾಢ ಮಾಸದಲ್ಲಿ ಅವನು ಆಷಾಢ. ಶ್ರವಣ ನಕ್ಷತ್ರವನ್ನು ಪೂರ್ಣಿಮೆಯ ದಿವಸ ಅಥವಾ ಪೂರ್ಣಿಮೆಯೇ ಬರಬೇಕು ಅಂತಿಲ್ಲ, ನಾನು ಸ್ಥೂಲವಾಗಿ ಹೇಳಿದ್ದು ಪೂರ್ಣಿಮೆ ಬರುತ್ತೆ ಅಥವಾ ಪೂರ್ಣಿಮೆಯ ಮುಂದೆ ಹಿಂದೆ ಒಂದು ದಿವಸ ಆಚೆ ಇಚ್ಛೆ. ಹುಣ್ಣಿಮೆಯ ಆಚೆ ಇಚ್ಛೆ ಮತ್ತು ಹುಣ್ಣಿಮೆಯ ದಿನದಲ್ಲಿ ಯಾವ ತಿಂಗಳ ಹುಣ್ಣಿಮೆ ಅದರ ಆಚೆ ಇಚ್ಛೆ ದಿನಗಳಲ್ಲಿ ಶ್ರವಣ ನಕ್ಷತ್ರ ಬರುತ್ತೋ ಅದು ಶ್ರಾವಣ ಮಾಸ ಅಂತ ಮಾಡುವವನು ಅವನು. ಆ ನಕ್ಷತ್ರಗಳನ್ನು ವ್ಯವಸ್ಥೆ ಮಾಡಿ ಆ ರೀತಿ ಕಾಲ ವ್ಯವಸ್ಥೆ ಮಾಡಿದವನು ಅವನು ತಾನೆ. ಉತ್ತರ ಭರತ ನಕ್ಷತ್ರಗಳು ಯಾವ ಮಾಸದ ಹುಣ್ಣಿಮೆಯ ತಿಥಿ ಆಚರಿಸಿ ಅಥವಾ ತಿಥಿಯನ್ನು ಬರ್ತಾವೋ ಹಾಗೆ ಮಾಡಿದವನು ಭಾದ್ರಪದ ಕೃತವಾಚ್ಯ. ಅಶ್ವಿನಿ ನಕ್ಷತ್ರವನ್ನ ಯಾವ ಮಾಸದ ಹುಣ್ಣಿಮೆ ಅಥವಾ ಅದರ ಆಚೀಚೆ ಬರುವಂತೆ ಮಾಡದಾನೋ ಅಂತ ಭಗವಂತ ಅಶ್ವಿನ ಶುದ್ಧವಾಚ್ಯ. ಕೃತ್ತಿಕ ನಕ್ಷತ್ರವನ್ನು ಹುಣ್ಣಿಮೆಯ ದಿವಸ ಬರುವಂತೆ ಮಾಡುವವನು ಕಾರ್ತಿಕ ಶುದ್ಧವಾಚ್ಯ. ಮೃಗಶಿರ ನಕ್ಷತ್ರವನ್ನು ಹುಣ್ಣಿಮೆಯ ದಿವಸ ಬರುವಂತೆ ಮಾಡುವವನು ಮಾರ್ಗಶೀರ್ಷ ಶಬ್ದವಾಚ್ಯ. ಪುಷ್ಯ ನಕ್ಷತ್ರವನ್ನು ಹುಣ್ಣಿಮೆ ದಿವಸ ಯಾವ ತಿಂಗಳಲ್ಲಿ ಬರುವಂತೆ ಮಾಡ್ತಾನೆ ಅವನು ಪುಷ್ಯ ಶಬ್ದವಾಚ್ಯ. ಮಖ ನಕ್ಷತ್ರವನ್ನು ಯಾವ ದಿವಸ ಹುಣ್ಣಿಮೆಯಲ್ಲಿ ಬರುವಂತೆ ಮಾಡ್ತಾನೆ ಯಾವ ತಿಂಗಳಲ್ಲಿ ಅವನು ಮಾನ ಶಬ್ದವಾಚ್ಯ. ಫಲ್ಗುನಿ ಉತ್ತರ ಫಲ್ಗುನಿ ಪೂರ್ವ ಫಲ್ಗುನಿ ಅಂತ ಅಂದ್ರೆ ಇದನ್ನ ನಮ್ಮಲ್ಲಿ ಪಂಚಾಂಗದವರು ಈ ಹೆಸರನ್ನ ಹೊಲಗರಿಸಿ ಬಿಟ್ಟಿದ್ದಾರೆ. ಉಬ್ಬ ನಕ್ಷತ್ರ ಅಂತ ಹೇಳ ಉಬ್ಬ ನಕ್ಷತ್ರ ಅಂತ ಒಂದು ನಕ್ಷತ್ರ ಇಲ್ಲ. ಅದೇ ಆ ಒಂದು ನಕ್ಷತ್ರ ಇಲ್ಲ, ಅದು ಕರೆಕ್ಟ್ ಫಾರ್ಮ್. ಉಬ್ಬ ಅಂದ್ರೆ ಉಬ್ಬ ಅಲ್ಲ, ಅದು ಪೂರ್ವ ಅಂತ. ಪೂರ್ವ ಹೋಗಿ ಉಬ್ಬ ಆಗಿದೆ. ಉಬ್ಬ ಅಂತ ಒಂದು ನಕ್ಷತ್ರ ಇಲ್ಲ, ಅದು ಸಂಸ್ಕೃತ ಶಬ್ದ ಅಲ್ಲ, ಅದು ಕರೆಕ್ಟ್ ಫಾರ್ಮ್. ಪಂಚಾಂಗದವರು ಉಬ್ಬ ಉಬ್ಬ ಅಂತ ಬರೀತಾರೆ. ಸಂಕಲ್ಪ ಮಾಡುವಾಗ ಉಬ್ಬ ನಕ್ಷತ್ರ ಅಂತಂದ್ರೆ ಯಾವ ನಕ್ಷತ್ರ ಇರಲಿ, ಇವರಿಗೆಲ್ಲ ಭಾಷೆ ಬರುತ್ತೆ ತೊಂದರೆ ಇಲ್ಲ. ಇದ್ರೆ ಉಬ್ಬ ನಕ್ಷತ್ರ ಅಂತ ಒಂದು ನಕ್ಷತ್ರ ಇಲ್ಲ. ಪೂರ್ವ ಫಲ್ಗುನಿ ಅಂತ, ಉಬ್ಬ ಅಂದ್ರೆ ಪೂರ್ವ ಫಲ್ಗುನಿ. ಅದು ಪೂರ್ವ ಫಲ್ಗುನಿ ಮತ್ತು ಉತ್ತರಾ ಫಲ್ಗುನಿ ನಕ್ಷತ್ರಗಳು ಯಾವ ಹುಣ್ಣಿಮೆ ದಿವಸ ಬರ್ತಾವೋ ಆ ಮಾಸ ಫಾಲ್ಗುನ ಮಾಸವಾಗುವಂತೆ ಮಾಡುವವನು ಫಾಲ್ಗುನ ಶಬ್ದವಾಚ್ಯ. ಹೀಗೆ ಚೈತ್ರಾದಿ ದ್ವಾದಶ ಮಾಸ ಶಬ್ದವಾಚ್ಯನೂ ಭಗವಂತ, ಮಾಸ ಶಬ್ದವಾಚ್ಯನೂ ಭಗವಂತ, ಮಾಸಗಳ 12 ತಿಂಗಳುಗಳ ಹೆಸರು ವಾಚ್ಯನಾದವನು ಭಗವಂತ. ಅವನೇ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಸೂದರ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ. ಅವನೇ ಪ್ರತ್ಯುಮ್ರ, ವಾಸುದೇವ, ವರಾಹ, ನಾರಾಯಣ. ಈ ನಾಲ್ಕು ರೂಪಗಳಿಂದ ಮೂರ್ಮೂರು ತಿಂಗಳಲ್ಲಿ ವಿಭಾಗಗೊಂಡು 12 ರೂಪ ಆಯ್ತೀವಿ. ಆಮೇಲೆ ಈ 21 ಯಾವುದು ಅಂದ್ರೆ ವೇದದಲ್ಲಿ ಹೇಳಿದ್ದಾರೆ ನಾನು, ದ್ವಾದಶ ಮಾಸಾಹ ಪಂಚರ್ತವ ತ್ರಯವೇ ಲೋಕಾಹ. ಆಮೇಲೆ ಅಸಾಮಾದಿತ್ಯ 12 ತಿಂಗಳುಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪ 12. ಪಂಚ ಋತವ 5 ಋತುಗಳಲ್ಲಿ ಇರತಕ್ಕ ಭಗವಂತನ ರೂಪ 5. 12 5 17 ಆಯ್ತು. ತ್ರಯ ಇವೇ ಲೋಕಾಹ ಪೂರ್ವ ಸ್ವ, ಅಲ್ಲಿ ಕಾಲ ಎಲ್ಲ ಮುಗಿಯಿತು. ಆಮೇಲೆ ಲೋಕಗಳು, 3 ಲೋಕಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪ 3 17 3 20. ಅಸಾಮಾದಿತ್ಯ ಸೂರ್ಯನಲ್ಲಿರತಕ್ಕಂಥ 21 ರೂಪ ಅದು ಮತ್ತೀಗ 21 ರೂಪ ಸೂರ್ಯ ಎಲ್ಲಿಂದ ಅಂದ್ರೆ 12 ಮಾಸ 5 ಋತುಗಳು 3 ಲೋಕಗಳು ಅಲ್ಲಿ 20 ಆಯ್ತು. ಅದರ ಆಚೆಗೆ 21 ಇವರು ಸೂರ್ಯನಲ್ಲಿರತಕ್ಕಂಥ ಭಗವಂತ. ಈಗ ನಮಗೆ 12 ಆ ಗೊತ್ತಾಯ್ತು. ಈಗ ಇನ್ನು ಆಮೇಲೆ ಇರುವಂತಹ ನಾರಾಯಣದರ್ಗ ಆಗಿ ಹೋಯ್ತು. ಇನ್ನು ಉಳಿದಿರುವುದು ಅನಿರುದ್ಧ, ನರಸಿಂಹ, ಸಂಕರ್ಷಣ. ಈ 3 ಮತ್ತೆ 21 ತರ ಇನ್ನು 9 ರೂಪ ಆಗ್ಬೇಕು. ಈ 3 ವಿಭಾಗವಾಗಿ ಅದು ಯಾವುದಿಲ್ಲ ಅಂದ್ರೆ ಅದರಲ್ಲಿ ಇವಾಗ ಅನಿರುದ್ಧ ಇದ್ದ ಪ್ರತಿಹಾರದ ಅನಿರುದ್ಧ, ಅವನು 3 ವಿಭಾಗಗೊಂಡ. ಅವನು 3 ವಿಭಾಗಗೊಂಡ ಆಮೇಲೆ ಉಪತ್ರ ಶಬ್ದವಾಚ್ಯನಾಗಿರ್ತಕ್ಕಂಥ ನರಸಿಂಹ ಇದ್ದಾರೆ, ಅವನು 3 ವಿಭಾಗಗೊಂಡ. ಆ ಅನಿರುದ್ಧರ 3, ನರಸಿಂಹನ 2. ಇಷ್ಟನ್ನು ಮಾಡಿ ಒಂದು ಗುಂಪು ಮಾಡೋಣ. ನರಸಿಂಹನ 1 ರೂಪ ಬಿಟ್ಟುಬಿಡೋಣ. ಇದು ಅನಿರುದ್ಧರ 3 ಮತ್ತು ನರಸಿಂಹನ 2. ಈ 5 ರೂಪಗಳಲ್ಲಿ ಋತುವಿನ 5 ಋತುಗಳಿಗೆ ನಿಯಾಮಕರಾಗಿರ್ತಕ್ಕಂಥ ಭಗವಂತ ಇದೆ. ಆಗ 5 ಋತುಗಳ ನಿಯಾಮಕರ ಭಗವಂತ ಯಾರು? ಅವನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ. ಈ 5 ರೂಪಗಳು ಹಾಗಾದ್ರೆ ಅನಿರುದ್ಧರ 3 ರೂಪಗಳು, ಅನಿರುದ್ಧ ಮತ್ಸ್ಯ, ಅನಿರುದ್ಧ ಕೂರ್ಮ, ಅನಿರುದ್ಧ ವರಾಹ ಆಯ್ತು. ಆಮೇಲೆ ಮತ್ತೆ 2 ಋತುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಶರತ್ ಋತು ಮತ್ತು ಹೇಮಂತ ಋತು. ಇದು ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತುಗಳಿಗೆ ಅನಿರುದ್ಧ ಮತ್ಸ್ಯ, ಅನಿರುದ್ಧ ಕೂರ್ಮ, ಅನಿರುದ್ಧ ವರಾಹ ಆಯ್ತು. ಇದನ್ನು ತಮಾಷೆ ಇದೆ. ಅನಿರುದ್ಧ ವರಾಹ ಮಳೆಗಾಲದ ದೇವತೆ. ವರಾಹ ಅಂತಂದ್ರೆ ಮೋಡ ಅಂತ ಪ್ರಾಚೀನ ಸಂಸ್ಕೃತದಲ್ಲಿ. ವರಾಹ ಅಂದ್ರೆ ಮೋಡ, ಮೋಡ ಬರಿಸುವಂತಹ ದೇವರಂತೆ ಅರ್ಥ ಅದಕ್ಕೆ ವರಾಹ ಅಂದ್ರೆ. ಹೀಗೆ ಅನಿರುದ್ಧ ವರಾಹ ವರ್ಷ ಋತು ಆಯ್ತು. ಆಮೇಲೆ ಬರತಕ್ಕಂತಹ ಋತು ಶರದ್ ಋತು ಮತ್ತು ಹೇಮಂತ ಋತು. ಶಿಶಿರ ಹೇಮಂತದಲ್ಲಿ ಸೇರಿದ್ದು, ಅದು ಬೇರೆ ಋತು ಅಲ್ಲ. ಶರತ್ ಹೇಮಂತ ಎರಡು ಋತು ಇದೆ. ಅದಕ್ಕೆ ನರಸಿಂಹನ 2 ರೂಪಗಳು, ನರಸಿಂಹನ 3 ರೂಪಗಳಿವೆ. ಅದಕ್ಕೆ ಯಾವುದು? ನರಸಿಂಹ, ನರಸಿಂಹ, ನರಸಿಂಹ, ವಾಮನ. ಹೀಗೆ ದಶಾವತಾರದ 5 ರೂಪಗಳು, ಆ 5 ರೂಪಗಳು ಸೇರಿ ಪಂಚಋತುಗಳಿಗೆ ಆಯಿತು. ಈಗ ಕೊನೆಗೆ ನರಸಿಂಹನ 1 ರೂಪ ಉಳಿತೀಗ. ಇಷ್ಟ ಆದ್ರೆ 12 5 17 ಆಯ್ತು. ಆಮೇಲೆ ನರಸಿಂಹನ 1 ರೂಪ ಮತ್ತು ಸಂಕರ್ಷಣದ 3 ರೂಪ ಆಗ್ಬೇಕು. ನರಸಿಂಹನ 1 ರೂಪ ನಮಗೆ ನರಸಿಂಹ ಪರಶುರಾಮನೇ, ಅಲ್ಲಿ ತನಕ ಆಗಿದೆ, ವಾಮನ ತನಕ ಆಗಿದೆ. ನರಸಿಂಹ ಪರಶುರಾಮ, ನರಸಿಂಹ ರಾಮ, ನರಸಿಂಹ ಕೃಷ್ಣ, ಇದೇ 3 ರೂಪಗಳು. 3 ಲೋಕಗಳಲ್ಲಿ ಇರತಕ್ಕಂಥ ಪರಶುರಾಮನೇ ಪೂಜೆಯಲ್ಲಿರ್ತಕ್ಕಂಥ ರೂಪ, ರಾಮ ಏಕ ವಿಪುಷೋಹ ವಾ ಅಥವಾ ಇತೋಸಾ ವಾ ನಿತ್ಯ. ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಂತಂದ್ರೆ ಇಲ್ಲಿಂದ್ರೆ ಚೈತ್ರ, ಇಲ್ಲಿ ಇದು ಅಂದ್ರೆ ಎಲ್ಲಿ ಬಂತು ಇಲ್ಲಿಂದ ಅಂತ ಹೇಳಿ ಕಾರಣ ಏನಂದ್ರೆ, ಚೈತ್ರಾದಿ ದ್ವಾದಶ ಮಾಸಗಳಲ್ಲಿ ಇರತಕ್ಕಂತಹ ಭಗವಂತನೇ ನಮ್ಮ ದ್ವಾದಶ ಇಂದ್ರಿಯಗಳಲ್ಲಿ ದೇಹದಲ್ಲಿ ಇದ್ದ. ಐದು ಕರ್ಮೇಂದ್ರೆ, ಐದು ಜ್ಞಾನೇಂದ್ರೆ, ಮನಸ್ಸು, ಬುದ್ಧಿ, ಈ ದ್ವಾದಶ ಇಂದ್ರಿಯಗಳಲ್ಲಿ ನಮ್ಮ ದೇಹದಲ್ಲಿ. ಅಂತ ಇತಹ ಅಂದ್ರೆ ಇಲ್ಲಿ ಇರತಕ್ಕ ಭಗವಂತನ ರೂಪದಿಂದ, ಅಂದ್ರೆ ಕೇಶವಾದಿ ದ್ವಾದಶ ರೂಪಗಳು ಇತಹ ನಮ್ಮ ದೇಹದಲ್ಲಿ ಇರುವ ಅವೇ ಮಾಸ. ಅದರಿಂದ ಇಪ್ಪತ್ತು ಅಂದರೆ ಅವನಾಗ್ತಾನೆ ಸೂರ್ಯ. ಕೇಶವಾದಿ ದ್ವಾದಶ ಮೂರ್ತಿಗಳು ಮತ್ತು ಮತ್ಸ್ಯದಿಂದ ಕಲ್ಕಿಯ ತನಕ ಬುದ್ಧನನ್ನು ಬಿಟ್ಟು ಒಂಬತ್ತು, ಹನ್ನೆರಡು, ಒಂಬತ್ತು, ಇಪ್ಪತ್ತೊಂದು. ಅದರಿಂದ ಕೊನೆಯ ಸಂಕರ್ಷಣ ಕಲ್ಕಿ ಆದಿತ್ಯದಲ್ಲಿರುವವರು ಈ ಪ್ರದ್ಯುಮ್ನ ಕೇಶವನಿಂದ ಇಪ್ಪತ್ತೊಂದನೆಯವನ. ಹೀಗೆ ಭಗವಂತನ ಇಪ್ಪತ್ತೊಂದು ರೂಪಗಳು, ಆದಿತ್ಯ ಇಪ್ಪತ್ತೊಂದನೆಯವನು. ಏನಾಯ್ತು ಅದರಿಂದ? ಏಕವಿಂಶತ್ಯ ಆದಿತ್ಯ ಮಾಪ್ನೋತಿ. ಅದರಿಂದ ಇಪ್ಪತ್ತ ಒಂದು ಅಕ್ಷರಗಳನ್ನು ಉಪಾಸನೆ ಮಾಡಿದರೆ ಇಪ್ಪತ್ತೊಂದನೆಯ ರೂಪ ಸೂರ್ಯಸ್ಥಿತನಾಗಿರತಕ್ಕಂಥ ಸಂಕರ್ಷಣ ಕಲ್ಕಿ ರೂಪವನ್ನ ಅವನು ಪಡಿತಾನೆ ಅಂತ ಉಪಾಸಕ. ಹಾಗಾದ್ರೆ ಒಂದು ಇಪ್ಪತ್ತೆರಡನೇ ರೂಪ ಉಳಿದೋಯ್ತಲ್ಲ ಅಂದ್ರೆ ದ್ವಾವಿಂಶೇನ ಪರಮಾದಿತ್ಯ ಜಯತಿ ಎಂದು. ಆದಿತ್ಯನಿಗಿಂತಲೂ ಆಚೆ ಅಂದ್ರೆ ಮುಕ್ತ ಸ್ಥಾನ, ಅದು ಮುಕ್ತಸ್ಥಿತನಾಗಿರ್ತಕ್ಕಂಥ ಭಗವಂತನ ಮೂಲ ರೂಪ ಏನಿದೆ ಅದನ್ನ ದ್ವಾವಿಂಶೇನ ವಹ ಅನ್ನುವ ಒಂದು ಅಕ್ಷರದಲ್ಲಿ ವಕಾರ ಜ್ಞಾನವಾಚಕ, ಅಕಾರ ಆನಂದವಾಚಕ, ನಿಸರ್ಗ ಬಲವಾಚಕ, ಅದರಿಂದ ಜ್ಞಾನಾನಂದ ಬಲ ಸ್ವರೂಪನಾದ ನಾರಾಯಣನನ್ನು ಉಪಾಸನೆ ಮಾಡಿದರೆ ಅವನು ಆದಿತ್ಯಾದ ಪರಮ ಆದಿತ್ಯಾದ ಆದಿತ್ಯನಿಗಿಂತಲೂ ಆಚೆಗೆ ಇರತಕ್ಕ ಭಗವಂತನನ್ನು ಪಡಿತಾನೆ. ಆದಿತ್ಯದಲ್ಲಿ ಇರತಕ್ಕಂತಹ ಭಗವಂತ ಆದಿತ್ಯ ಶಬ್ದವಾಚೆ ಆದಿತ್ಯನನ್ನು ಹೊಂದುತ್ತಾನೆ ಅಂದ್ರೆ ಆದಿತ್ಯನಲ್ಲಿರತಕ್ಕ ಆದಿತ್ಯನಾಮಕರಾದ ಭಗವಂತನನ್ನು ಪಡಿತಾನೆ ಅಂತ ಅರ್ಥ. ಆದಿತ್ಯ ಅಂದ್ರೆ ಆದತ್ತೇ ಜಲಂ, ನೀರನ್ನ ಹೀರುವವನಾದ್ದರಿಂದ ಆದಿತ್ಯ ಶಬ್ದವಾಚನಾಗಿ ಆದಿತ್ಯನಲ್ಲಿದ್ದಾನೆ. ಆದರೆ ಮೊದಲು ಐದು ಋತುಗಳಿತ್ತು, ಐದು ಋತುಗಳಲ್ಲಿ ಋತುನಾಮಕನಾಗಿ ಭಗವಂತನೇ ಇದ್ದ. ಋತು ಯಾಕೆ ಅಂದ್ರೆ ಗತ ಜ್ಞಾನ ಸ್ವರೂಪನಾದ್ದರಿಂದ ಋತು, ಎಲ್ಲ ಶಾಸ್ತ್ರಗಳಿಂದ ಜ್ಞೇಯನಾದ್ದರಿಂದ ಋತು ಶಬ್ದವಾಚ್ಯ. ಆಮೇಲೆ ವಸಂತ ಗ್ರೀಷ್ಮ ಇದು ಹಿಂದೆ ಬಂದಿದೆ, ಇದರ ನಿರ್ವಚನವನ್ನು ನಾವು ನೋಡಿದ್ದೇವೆ. ವಸಂತ ಅಂದ್ರೆ ವಾಸದಿಂದ ಅಂದ್ರೆ ಆನಂದವನ್ನು ಕೊಡತಕ್ಕವ, ವಸಂತ ಗ್ರೀಷ್ಮ ಗರಣ ನೀರನ್ನ ನಿಗರಣೆ ಮಾಡುವುದರಿಂದ ಶಾಖವನ್ನು ಕೊಡುವುದರಿಂದ ಗ್ರೀಷ್ಮ, ಅದರ ಅಭಿಲಷಿತವಾದಂತಹ ಅಭೀಷ್ಟವನ್ನ ಅಥವಾ ಮಳೆಯನ್ನ ಸುರಿಸುವುದರಿಂದ ವರ್ಷ, ಶಂಪ್ರಾತಿ ಆನಂದವನ್ನು ಕೊಡುವುದರಿಂದ ಶರತ್, ಹಿಮವನ್ನು ಕೊಡುವುದರಿಂದ ಹೇಮಂತ, ಅಂತಹ ಋತುಗಳಿಗೆ ಆಯಾ ಧರ್ಮಗಳನ್ನು ಕೊಟ್ಟ ಭಗವಂತನೇ ಆಯಾ ಶಬ್ದವಾಚ್ಯನಾಗಿದ್ದಾನೆ. ಹಾಗಾಗಿ ಮಾಸ ಶಬ್ದವಾಚ್ಯನಾದ, ಮಾಸದ ಒಂದೊಂದು ಪ್ರಥಮ ನಾಮ ಶಬ್ದವಾಚ್ಯನಾದ, ಋತು ಶಬ್ದವಾಚ್ಯನಾದ, ಪಂಚ ಋತುಗಳ ನಾಮವಾಚ್ಯನಾದ, ಅಯಂ ಲೋಕ ಭುವಃ ಸ್ವಃ ಮೂರು ಲೋಕಗಳು ತ್ರಯಃ ಇಮೇ ಲೋಕಃ, ಅವನು ಜ್ಞಾನ ಸ್ವರೂಪನಾದ್ದರಿಂದ ಲೋಕ ಶಬ್ದವಾಚ್ಯನಾದ, ಭೂರ್ಭುವ ಸ್ವಃ ಶಬ್ದವಾಚ್ಯನಾದ, ಯಾಕೆಂದ್ರೆ ಭೂದ್ರೇನು ಪೂರ್ಣ ಭೂತಿವರ ಅನಂತ ಸುಖಃ ಯದ್ವ್ಯಾಹೃತಿರಿತ. ಭೂ ಅಂದ್ರೆ ಸಂಸ್ಕೃತದಲ್ಲಿ ಭೂಮಾ ಅಂತ, ಭೂಮಾ ಅಂದ್ರೆ ಪರ್ಫೆಕ್ಷನ್ ಪೂರ್ಣತೆ ಪರಿಪೂರ್ಣನಾದ್ರಿಂದ ಭೂ ಶಬ್ದವಾಚ್ಯ. ಭೂ ವರ ಅಂದ್ರೆ ಭೂರಿ ವೀರ್ಯ ಪೂರ್ಣಾಮ ಸ್ಫೂರ್ತಿ ರೂಪತ್ವಾದ, ಒಂದು ಪರಿಪೂರ್ಣ, ಇನ್ನೊಂದು ಸದಾ ಸಮಸ್ತ ವಿಷಯಗಳು ಅವನಿಗೆ ಸ್ಫುರಣವಾಗ್ತಾ ಇರ್ತಾನೆ, ಅದರಿಂದ ಅವನು ಸ್ಫೂರ್ತಿ ರೂಪನಾದ್ರಿಂದ ಭೂ ಶಬ್ದವಾಚ್ಯ ಅಂತ ಇನ್ನೊಂದು ಕಡೆ ನಿರ್ವಚನೆ ಇರ್ತಾನೆ. ಭೂವ ಅಂತಂದ್ರೆ ಭೂರಿ ವೀರ್ಯತ್ವತಃ ಪರಿಪೂರ್ಣ ಪೂರ್ಣ ವೀರ್ಯ ಪೂರ್ಣ ಸಾಮರ್ಥ್ಯ ಪೂರ್ಣ ಶಕ್ತಿ ಉಳ್ಳವನಾದ್ರಿಂದ ಭೂವ ವಾ ಅಂದ್ರೆ ಬಲ ಅಂತ ಹೇಳಿದ್ದೆ ನಾನು. ಭೂರಿ ವಾ ಅಂದ್ರೆ ಭೂರಿ ವೀರ್ಯ ಭೂರಿ ಬಲ ಅಥವಾ ಭೂತಿವರ, ಉನ್ನತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಉನ್ನತಿಯನ್ನು ಪಡೆದವ ಸರ್ವಶ್ರೇಷ್ಠ ಅಂತಂಥ ಭುವ ಅಂತಂದ್ರೆ ಸುವಹ ಅಂತಂದ್ರೆ ಸು ಅಂದ್ರೆ ಸ್ವಿತ್ಯಾನಂದ ಸಮಿಷ್ಟ ವರಿತಿ ಜ್ಞಾನ ಮುಚ್ಚಿದೆ. ಸು ಅಂದ್ರೆ ಆನಂದ, ವಹ ಅಂದ್ರೆ ಜ್ಞಾನ, ಜ್ಞಾನಾನಂದ ಸ್ವರೂಪ, ಅಥವಾ ವಹ ಅಂದ್ರೆ ಬಲ, ಸುವಹ ಅಂದ್ರೆ ಪೂರ್ಣ ಬಲ, ಅಥವಾ ಸೂಂದ್ರ ಆನಂದ, ಆನಂದದಿಂದ ವರ ಅಂದ್ರೆ ಶ್ರೇಷ್ಠ ಪೂರ್ಣ ಆನಂದ. ಹೀಗೆ ಈ ಶಬ್ದಗಳು ಭಗವಂತನ ವಾಚಕಗಳು. ಸಮಸ್ತ ನೂರ ಕೋಟಿಗೆ ಲೋಕಗಳು ಅಂತ ಹೇಳ್ತಾರೆ, ಲೋಕ ಅಂದ್ರೆ ಲೋಕದ ದರ್ಶನ ಜ್ಞಾನ ಸ್ವರೂಪನಾದ್ರಿಂದ ಭಗವಂತ ಲೋಕ ಶಬ್ದ. ಹೀಗೆ ಇಪ್ಪತ್ತೊಂದರ ತನಕ ಬಂತು. ಏಕವಿಂಶೋಹವಾ ದ್ವಾವಿಂಶೇನ, ಇದೆಲ್ಲದರ ಆಚೆಗೆ ಇರತಕ್ಕಂಥ ಮುಕ್ತ ಸ್ಥಾನದಲ್ಲಿರ್ತಕ್ಕ ಭಗವಂತನನ್ನ ದ್ವಾವಿಂಶೇನ ಪರಮ ಆದಿತ್ಯ, ಆದಿತ್ಯನಿಗಿಂತಲೂ ಆಚೆಗೆ ಇರತಕ್ಕ ಭಗವಂತನನ್ನು ಪಡೆಯುತ್ತಾನೆ. ಅದು ಎಂಥದ್ದದು? ಆದಿತ್ಯನಿಗಿಂತ ಆಚೆ ಇರತಕ್ಕಂಥದ್ದು ತನ್ನಾಕಂ ತದ್ವಿಶೋಕಂ ತದ್ ನಾಕಂ ತದ್ ವಿಶೋಕಂ. ಅದಕ್ಕೆ ಅದು ನಾಕ, ನಾಕ ಅಂತಂದ್ರೆ ಸಾಮಾನ್ಯ ಇವತ್ತು ಕೋಶಗಳಲ್ಲಿ ನಾಕ ಅಂದ್ರೆ ಸ್ವರ್ಗ ಅಂತ ಹೇಳ್ತಾರೆ. ಅಮರ ಕೋಶ ನೋಡಿದ್ರೆ ನಾಕ ಅಂದ್ರೆ ಸ್ವರ್ಗ ಅಂತಿದೆ. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನಾಕ ಅಂದ್ರೆ ದುಃಖವೇ. ಸ್ವರೂಪವು ನಾಕಪದ ದುಃಖರಹಿತವಾದ ಪೂರ್ಣಾನಂದ ಸ್ವರೂಪ. ಮತ್ತಷ್ಟೇ ಅಲ್ಲ, ಅದು ಪೂರ್ಣಾನಂದ ಸ್ವರೂಪ, ಅದು ದುಃಖವರ್ಜಿತ ಅಷ್ಟೇ ಅಲ್ಲ, ತತ್ವಿಶೋಕಂ ಅದನ್ನು ಹೋಗಿ ಸೇರಿದವರಿಗೂ ಶೋಕ ಇಲ್ಲದಂತೆ ಮಾಡುತ್ತೆ. ನಮ್ಮ ದುಃಖವನ್ನು ಪರಿಹರಿಸುವಂಥದ್ದು ತಾನು ನಿನ್ನ ದುಃಖಾನಂದ ಸ್ವರೂಪವಾಗಿರತಕ್ಕಂಥದ್ದು, ಅದರಿಂದ ತನ್ನಾಕಂ ತತ್ವಿಶೋಕಂ. ಇವಾಗ ಇಷ್ಟೆಲ್ಲ 22 ರೂಪಗಳ ಉಪಾಸನೆ ಹೇಳಿದರು. ಆಮೇಲೆ ಒಂದು ಸಂಶಯ ಬಂತವರಿಗೆ, ಇವಾಗ ಹಾಗಾದ್ರೆ 1-2 ನಾಮಗಳನ್ನು ಉಪಾಸನೆ ಮಾಡಿದೆ, ಮೊದಲಿಂದ 1ನೇ ರೂಪ 2ನೇ ರೂಪ ಉಪಾಸನೆ ಮಾಡಿದೆ ಏನು ಉಪಯೋಗ ಇಲ್ವಾ? 21ನೇ ರೂಪ 22ನೇ ರೂಪ ಹೇಳಿದೆ ನೀವು, 21ನೇ ರೂಪ ಆದಿತ್ಯ, ಅದ್ರ ಮೊದಲು 20 ರೂಪಗಳಿದ್ದಾವಲ್ಲ, ಅವುಗಳ ಉಪಾಸನೆ ಎಲ್ಲ ವ್ಯರ್ಥವು. ಹಾಗಾದ್ರೆ ಅಂದ್ರೆ ಹೇಳ್ತಾರೆ ಆಪ್ನೋ ದೀಹಾದಿತ್ಯಸ್ಯ ಜಯಂ, ಅಂದ್ರೆ ಸಹಸ್ಯ ಪರಹ ಆದಿತ್ಯ ಜಯಾಜಯೋ ಭವತಿ ಪರೋಹ ಅಸ್ಯ ಆದಿತ್ಯ ಜಯಾಜ್. ಆಪ್ನೋದಿ ಇಹ ಆದಿತ್ಯಸ್ಯ ಜಯಂ, ನೀವು ಇಹ ಅಂದ್ರೆ ಇಲ್ಲಿ ಯಾವ ರೂಪವನ್ನು ಉಪಾಸನೆ ಮಾಡಿದರೂ ಕೂಡ ಆದಿತ್ಯರನ್ನು ಗೆದ್ದ ಹಾಗೆ, ಆದಿತ್ಯನನ್ನು ಗೆಲ್ಲುವುದಂತ ಆಚೆನ ಪಡೆಯುವುದು ಅಂತ, ಆದಿತ್ಯ ನಾಮಕರಣ ಭಗವಂತನ ಪಡೆದ ಹಾಗೆ, ಯಾಕಂದ್ರೆ ಎಲ್ಲವೂ ಆತ್ಮಸಂವಿಧಾನ. ಯಾವ ರೂಪವನ್ನು ಉಪಾಸನೆ ಮಾಡಿದರೂ ಆದಿತ್ಯನನ್ನು ಪಡೆದ ಹಾಗೆಯೇ, ಯಾಕಂದ್ರೆ ಯಾವ ರೂಪದಲ್ಲೂ ವ್ಯತ್ಯಾಸ ಇಲ್ಲ. ಆಪ್ನೋದಿ ಇಹ ಇಲ್ಲಿಯೇ ಅಂದ್ರೆ ಆದಿತ್ಯನಿಗಿಂತ ಮೊದಲು ಮಾಸ ನಿಯಾಮಕರಾದ ಭಗವಂತನ ಉಪಾಸನೆ ಮಾಡಿದರೂ ಆದಿತ್ಯ